ವೈಜ್ಞಾನಿಕ ಬೇಸಾಯ ವಿಧಾನಗಳನ್ನು ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಂಧುವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಬೇಸಾಯ ಈ ಕುರಿತು ಹಾಸನ ತಾಲೂಕು ಕಾರ್ಯಕೆರೆಯ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಟಿ ಭೈರಪ್ಪನವರ್ ಅವರೊಂದಿಗಿನ ಮಾತುಕತೆಯನ್ನ ಕೇಳೋಣ. ಡಾಕ್ಟರ್ ಭೈರಪ್ಪನವರ ನಮಸ್ಕಾರ. ನಮಸ್ಕಾರ ಕೇಶವಮೂರ್ತಿ ಅವರೇ. ಸಿರಿಧಾನ್ಯಗಳ ಬೇಸಾಯ ವಿಧಾನಗಳಿಗೆ ಸಂಬಂಧಪಟ್ಟಂತೆ ಇವತ್ತು ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಸಿರಿಧಾನ್ಯಗಳು ಬಳಕೆ ಇವತ್ತು ಮತ್ತು ನಿನ್ನೆ ಇದಲ್ಲ, ಯಾವತ್ತು ಕೃಷಿ ಪ್ರಾರಂಭ ಆಯಿತು ಅವತ್ತಿನಿಂದ ಇದರ ಬಳಕೆ ಇದೆ. ಆದ್ರೆ ಇವರ ಬಳಕೆ ಯಾವಾಗ ಕಡಿಮೆ ಆಯಿತು ಅಂದ್ರೆ 1965 ಏನೋ ಹಸಿರು ಕ್ರಾಂತಿಯಾಗಿ ಗೋಧಿ ಮತ್ತು ಅಕ್ಕಿ ಹೆಚ್ಚಿಗೆ ಬಳಕೆ ಪ್ರಾರಂಭ ಆಯಿತು, ಇವುಗಳ ಬಳಕೆ ಕಡಿಮೆ ಆಗ್ತಾ ಬಂತು. ಹೀಗಾಗಿ ಮೊದಲೆಲ್ಲ ಇವನ್ನ ಏನಂತಂದ್ರೆ ಬಡವರ ಧಾನ್ಯ ಅಥವಾ ಸಿರಿಧಾನ್ಯಗಳು ಅಂತ ಹೇಳಿ ಕರೀತಾ ಇದ್ರು, ಕಿರುಧಾನ್ಯಗಳು ಕೂಡ ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತಿನ ದಿವಸ ಏನಾಗಿದೆ ಅಂತಂದ್ರೆ ಜನರ ಒಂದು ಆಹಾರ ಪದ್ಧತಿ ಅಥವಾ ಅವರ ಜೀವನ ಶೈಲಿಯಿಂದ ಅನೇಕ ಕಾಯಿಲೆಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಬ್ಲಡ್ ಪ್ರೆಷರ್ ಇರಬಹುದು, ಹೃದಯ ಸಂಬಂಧಿ ರೋಗಗಳಿರಬಹುದು, ಕ್ಯಾನ್ಸರ್ ಇರಬಹುದು, ಕರುಳಿನ ಬೇನೆ ಇರಬಹುದು, ಇಂಥ ಎಲ್ಲಾ ಸಮಸ್ಯೆಗಳಿಗೂ ಒಂದು ಒಳ್ಳೆ ಆಹಾರ ಸೇವನೆ ಮಾಡಬೇಕು ಅಂತೇಳಿ ಚಿಂತನೆ ಮಾಡಿದಾಗ ಅಥವಾ ಹುಡುಕ್ತಾ ಹೊರಟ್ರೆ ಸಿಗುವಂತಹ ಆಹಾರ ಧಾನ್ಯಗಳು ಅಂತಂದ್ರೆ ಸಿರಿಧಾನ್ಯಗಳು. ಸಿರಿಧಾನ್ಯಗಳು ಅಥವಾ ಅವನ ನ್ಯೂಟ್ರಿ ಮಿಲ್ಲೆಟ್ಸ್ ಅಂತೂ ಕೂಡ ಇತ್ತಿತ್ತಲಾಗಿ ನಮ್ಮ ಗಣ ಸರ್ಕಾರ, ಭಾರತ ಸರ್ಕಾರ ಅವನ್ನ ಗುರುತಿಸಿದ್ರು. ಮುಖ್ಯವಾದಂತ ಕಾರಣ ಏನು ಅಂತಂದ್ರೆ ಅದರಲ್ಲಿರುವಂತ ಯಥೇಚ್ಛವಾದಂತಹ ಒಂದು ಸಂಪದ್ಭರಿತ ಪೋಷಕಾಂಶಗಳು. ಹೀಗಾಗಿ ಇವುಗಳನ್ನ ಇವತ್ತಿನ ದಿವಸ ಸಿರಿ ಅಂದ್ರೆ ಸಂಪತ್ತು, ನಮ್ಮ ಆರೋಗ್ಯಕ್ಕೆ ಸಂಪತ್ತನ್ನ ಕೊಟ್ಟು ಖರ್ಚನ್ನು ಕಡಿಮೆ ಮಾಡುವಂತ ಬೆಳೆಗಳಿವು. ಈ ಸಿರಿಧಾನ್ಯಗಳನ್ನು ನಾವು ನೋಡಿದಾಗ ಒಟ್ಟು 9 ಬೆಳೆಗಳನ್ನು ನಾವು ಗುರುತಿಸಬಹುದು. ಅದರಲ್ಲಿ ಪ್ರಮುಖವಾಗಿ ನಾವು ಹೇಳೋದಾದ್ರೆ ರಾಗಿ, ಸಜ್ಜೆ, ಜೋಳ, ಇವನ್ ಮೂರನ್ನ ಬಿಟ್ಬಿಡಿ. ಇವನು ಸಾಕಷ್ಟು ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ, ಸಾಕಷ್ಟು ಜನರು ಬಳಕೆನೂ ಮಾಡ್ತಾ ಇದ್ದಾರೆ. ನೀವು ಗುಜರಾತ್ ಅಥವಾ ರಾಜಸ್ಥಾನ ಕಡೆ ಹೋದ್ರೆ ಸಜ್ಜೆ ಯಥೇಚ್ಛವಾಗಿ ಬಳಕೆ ಮಾಡ್ತಾ ಇದ್ದಾರೆ. ಆಮೇಲೆ ಜೋಳವನ್ನು ತೆಗೆದುಕೊಂಡ್ರೆ ನೀವು ನಾರ್ತ್ ಕರ್ನಾಟಕ ಅಥವಾ ಉತ್ತರ ಕರ್ನಾಟಕದ ಕಡೆ ಹೋದ್ರೆ ಬಿಜಾಪುರ್ ಇರ್ಬೋದು, ಧಾರವಾಡ ಇರ್ಬೋದು, ಬೆಲ್ಗಾಮ್ ಇರ್ಬೋದು, ಗುಲ್ಬರ್ಗ, ಈ ಒಂದು ಪ್ರದೇಶದಲ್ಲಿ ಯಥೇಚ್ಛವಾಗಿ ಜೋಳವನ್ನು ಬಳಕೆ ಮಾಡೋದು ನಾವು ನೋಡ್ತಾ ಇದ್ದೀವಿ. ಅದೇ ತರನಾಗಿ ರಾಗಿಯನ್ನು ಬಳಕೆ ಮಾಡ್ಕೊಳ್ಳೋದು ನೋಡಿದ್ರೆ ದಕ್ಷಿಣ ಒಂದು ರಾಜ್ಯದ ಪ್ರದೇಶಗಳಾದಂತ ನಮ್ಮ ಹಾಸನ ಇರ್ಬೋದು, ಬೆಂಗಳೂರು ಇರ್ಬೋದು, ಕೋಲಾರ ಇರ್ಬೋದು, ತುಮಕೂರು ಇರ್ಬೋದು, ರಾಮನಗರ, ಮಂಡ್ಯ, ಈ ಎಲ್ಲಾ ಪ್ರದೇಶದಲ್ಲೂ ಕೂಡ ನಾವು ಈ ರಾಗಿ ಬೆಳೆಯನ್ನು ನೋಡ್ತಾ ಇದ್ದೇವೆ. ಸೊ ಇವುಗಳ ಬಳಕೆ ಸಾಕಷ್ಟು ಇದೆ. ಇವುಗಳನ್ನು ಬಿಟ್ಟು ಇರುವಂತ 6 ಬೆಳೆಗಳನ್ನು ನಾವು ಸಿರಿಧಾನ್ಯ ಬೆಳೆಗಳು ಅಂತೇಳಿ ನಾವು ಕರಿತಾ ಇದ್ದೀವಿ. ಇವುಗಳಲ್ಲಿ ಮುಖ್ಯವಾಗಿ ನಾವು ಹೇಳುದಾದ್ರೆ ಆರ್ಕ ಅನ್ನುವಂತ ಒಂದು ಬೆಳೆ, ಸಾಮೆ ಅನ್ನುವಂತ ಒಂದು ಬೆಳೆ, ಊದಲು ಅನ್ನುವಂತಹದ್ದು, ನವಣೆ, ಬರಗು ಮತ್ತು ಕೊರಲೆ. ಈ ಬೆಳೆಗಳ ಒಂದು ವಿಶೇಷತೆ ಏನು ಅನ್ನೋದನ್ನು ನೋಡೋದಾದ್ರೆ ಈ ಬೆಳೆಗಳು ಏನಂತಂದ್ರೆ ಹುಲ್ಲು ಜಾತಿಗೆ ಸೇರಿದಂತ ಒಂದು ಬೆಳೆಗಳು. ಹುಲ್ಲು ಅಂದ್ಬಿಟ್ಲೆ ತಮ್ಗೆಲ್ಲರಿಗೂ ಗೊತ್ತಿದೆ, ಎಲ್ಲೇ ಒಂದು ಪ್ರದೇಶ ಖಾಲಿ ಇರುತ್ತೆ ಅಲ್ಲಿ ಹುಟ್ಟುವಂತ ಒಂದು ಗುಣ, ಅದೇ ಗುಣ ಈ ಬೆಳೆಯಲ್ಲೂ ಕೂಡ ಇದೆ. ಸೊ ಕಡಿಮೆ ಫಲವತ್ತತೆ ಇರುವಂತಹ ಪ್ರದೇಶ ಇರಬಹುದು, ಕಡಿಮೆ ಮಳೆ ಬೀಳುವಂತ ಪ್ರದೇಶ ಇರಬಹುದು, ಆಮೇಲೆ ಕಡಿಮೆ ಪರಿಕರಗಳನ್ನು ಬಳಕೆ ಮಾಡಿಕೊಂಡು ಬೆಳೆಯುವಂತ ಗುಣ ಈ ಒಂದು ಬೆಳೆಗಳಿಗೆ ಇದೆ. ಇವುಗಳಿಗೆ ಕಿರುಧಾನ್ಯಗಳು ಅಂತೇಳಿ ನಾವು ಯಾಕೆ ಕರಿತೀವಿ ಅಂತಂದ್ರೆ ಈ ಕಾಳುಗಳ ಗಾತ್ರ ಅಂತ ಹೇಳ್ತೇವಲ್ಲ ಅದು ತುಂಬಾ ಚಿಕ್ಕದು. ಈ ಸಾಸಿವೆ ಕಾಳು ತುಂಬಾ ಚಿಕ್ಕದಿರೋದ್ರಿಂದ ಅವನ್ನ ನಾವು ಕಿರುಧಾನ್ಯಗಳು ಅಂತೇಳಿ ಕರಿತೀವಿ. ಇನ್ನು ಜಗತ್ತಿನಲ್ಲಿ ನಾವು ನೋಡೋದಾದ್ರೆ ಈ ಬೆಳೆಗಳನ್ನ 2 ಖಂಡಗಳಲ್ಲಿ ಯಥೇಚ್ಛವಾಗಿ ಬೆಳೆದು ನೋಡ್ತೇವೆ. ಒಂದು ಏಷ್ಯಾ ಖಂಡದಲ್ಲಿ ನಾವು ಯಥೇಚ್ಛವಾಗಿ ಬೆಳೀತಾ ಇದ್ದೀವಿ, ಇನ್ನೊಂದು ಆಫ್ರಿಕಾ ಖಂಡದಲ್ಲಿ ಯಥೇಚ್ಛವಾಗಿ ಬೆಳೆದನ್ನ ನಾವು ನೋಡ್ತಾ ಇದ್ದೇವೆ. ಆಮೇಲೆ ಈ ಒಂದು ಬೆಳೆಯ ವಿಶೇಷತೆ ಏನು ಅಂತಂದ್ರೆ ಸಮುದ್ರ ಮಟ್ಟ ಏನಿದೆಯಲ್ಲ ಪಾಂಡಿಚೇರಿ ಇರಬಹುದು, ಅಲ್ಲಿಂದ ಹಿಡ್ಕೊಂಡು ನಾವು 2700 ಮೀಟರ್ ಎತ್ತರ ಇರುವಂತಹ ಪ್ರದೇಶದಲ್ಲೂ ಕೂಡ ಬೆಳಿಬಹುದು. ಆಮೇಲೆ ಸಾಕಷ್ಟು ಉಷ್ಣಾಂಶವನ್ನ ತಡೆದುಕೊಂಡು ಬೆಳೆಯುವಂತ ಈ ಬೆಳೆಗಳು, ಇವುಗಳಲ್ಲಿ ಈ ಏನು ಅಂತಂದ್ರೆ ಪೌಷ್ಟಿಕಾಂಶಗಳ ಒಂದು ವಿಚಾರ ನಾನು ಈಗಾಗಲೇ ಹೇಳಿದೆ. ಇವುಗಳಲ್ಲಿರುವಂತಹ ಯಥೇಚ್ಛವಾದ ಪೋಷಕಾಂಶಗಳನ್ನ ಗುರುತಿಸಿ ಸಿರಿಧಾನ್ಯಗಳು ಅಂತೇಳಿ ಕರೆದ್ರು, ಅಥವಾ ನ್ಯೂಟ್ರಿ ಮಿಲ್ಲೆಟ್ಸ್ ಅಂತ ಕೂಡ ಗಣ ಸರ್ಕಾರದವರು ಇದನ್ನು ಘೋಷಣೆ ಮಾಡಿದರು. ಆಮೇಲೆ ಇವತ್ತು ದಿವಸ ಏನು ಅಂತಂದ್ರೆ ವ್ಯತಿರಿಕ್ತವಾದ ಒಂದು ಹವಾಮಾನ, ಅತಿ ಉಷ್ಣತೆ ಇರಬಹುದು, ಅತಿ ಮಳೆ ಇರಬಹುದು, ಮಳೆ ಇಲ್ಲದೇ ಇರಬಹುದು, ಯಾವಾಗೋ ಮಳೆ ಬರಬಹುದು, ಅಂತ ಒಂದು ಸಂದರ್ಭದಲ್ಲೂ ಕೂಡ ನಿಮಗೆ ಇರುವಂತಹ ಆಯ್ಕೆ ಏನು ಅಂತಂದ್ರೆ ಈ ಬೆಳೆಗಳು. ಸೊ ಹೀಗಾಗಿ ಈ ಬೆಳೆಗಳನ್ನ ನಾವು ಬೆಳೆಯಲಿಕ್ಕೆ ಅಥವಾ ಬೆಳೆಯುವ ಪೂರ್ವದಲ್ಲಿ ಅದರಲ್ಲಿರುವಂತಹ ಪೋಷಕಾಂಶಗಳನ್ನ ನಾವು ನೋಡಿದಾಗ ಇದರಲ್ಲಿ ಪ್ರೋಟೀನ್ 7-12% ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ಪ್ರೋಟೀನ್ ಅಥವಾ ಸಸಾರಜನಕ ಅಂತ ಹೇಳ್ತೀವಿ, ಅದಷ್ಟಿದೆ. ಇನ್ನು ಕಾರ್ಬೋಹೈಡ್ರೇಟ್ ಅದು 75-85% ಇರುವುದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಕೊಬ್ಬಿನ ಅಂಶ ತುಂಬಾ ಕಡಿಮೆ, 1-4% ಇರುವುದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಖನಿಜಾಂಶಗಳು 2-3% ಇರುವುದನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನು ನಾರಿನ ಅಂಶ ಬಹಳ ಮುಖ್ಯ, 15-20% ಈ ಒಂದು ಕಾಳುಗಳಲ್ಲಿ ಅಷ್ಟು ಪ್ರಮಾಣದಲ್ಲಿ ಇರೋದ್ರಿಂದ ಇವು ನಾನು ಈಗಾಗಲೇ ಏನ್ ಹೇಳಿಲ್ಲ ಅಂತ ಏನು ಅಂತಂದ್ರೆ ಶುಗರ್ ಇರಬಹುದು ಅಥವಾ ಡಯಾಬಿಟಿಕ್ ಪೇಷಂಟ್ ಇರಬಹುದು, ಕ್ಯಾನ್ಸರ್ ಪೇಷಂಟ್ ಇರಬಹುದು ಅಥವಾ ಹೃದಯ ಸಂಬಂಧಿ ಕಾಯಿಲೆ ಉಳ್ಳಂತ ಪೇಷಂಟ್ ಇರಬಹುದು, ಕರುಳುಬೇನೆ ಇರುವಂತ ಪೇಷಂಟ್, ಇಂತಹ ಒಂದು ಏನು ಅಂತಂದ್ರೆ ರೋಗಿಗಳಿಗೆ ಅಥವಾ ತೊಂದರೆಯಲ್ಲಿರುವ ಜನರಿಗೆ ಈ ಆಹಾರ ಬೆಳೆಗಳು ಒಂದು ಸೂಕ್ತ ಅನ್ನುವಂತ ಒಂದು ವಿಚಾರವನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದರ ಜೊತೆಗೆ ಈ ಒಂದು ಬೆಳೆಗಳಲ್ಲಿ ನಾವು ನೋಡುದಾದ್ರೆ ಯಥೇಚ್ಛವಾದಂತ ಕ್ಯಾಲ್ಸಿಯಂ ಅಂಶ ಇದೆ. ಈ ಒಂದು 100 ಕಾಳು ಅಥವಾ 100 ಗ್ರಾಂ ಬೀಜವನ್ನು ನಾವು ತೆಗೆದುಕೊಂಡ್ರೆ, ಈ ರಾಗಿ ಬೆಳೆಯನ್ನ ತೆಗೆದುಕೊಂಡ್ರೆ ನಮಗೆ 344 ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂ ಇದೆ. ಇದರ ಜೊತೆಗೆ ಕಬ್ಬಿನ ಇದೆ ಮತ್ತು ರಂಜಕ ಇದೆ. ಹೀಗಾಗಿ ಈ ಒಂದು ಬೆಳೆಯಲ್ಲಿ ಯಥೇಚ್ಛವಾದಂತ ಪೋಷಕಾಂಶಗಳನ್ನು ನಾವು ಕಾಣ್ತಾ ಇರೋದ್ರಿಂದ ರಾಗಿಯಲ್ಲಿ ಕ್ಯಾಲ್ಸಿಯಂ ಅನ್ನು ತೆಗೆದುಕೊಂಡ್ರೆ 344 ಗ್ರಾಂ ಇದೆ, ಅದೇ ನಾವು ರಂಜಕವನ್ನು ತೆಗೆದುಕೊಂಡ್ರೆ 283 ಮಿಲಿಗ್ರಾಂ ಇದೆ, ಆಮೇಲೆ ಕಬ್ಬಿನವನ್ನು ತೆಗೆದುಕೊಂಡ್ರೆ 3.9 ಮಿಲಿಗ್ರಾಂ ಇರುವಷ್ಟು ಕಬ್ಬಿನವನ್ನ ನಾವು ಕಾಣ್ತಾ ಇದ್ದೀವಿ. ಸೊ ಹೀಗಾಗಿ ರಾಗಿ ಮತ್ತು ಗೋಧಿಗೆ ಪರ್ಯಾಯವಾಗಿ ಈ ಬೆಳೆಗಳಲ್ಲಿ ಯಥೇಚ್ಛವಾದಂತ ನಮಗೆ ನಾರಿನಾಂಶ, ಪ್ರೋಟೀನ್ ಮತ್ತು ಇತರ ಕಾರ್ಬೋಹೈಡ್ರೇಟ್ ಮತ್ತು ಖನಿಜಾಂಶಗಳಿರೋದ್ರಿಂದ ಇವನ್ನ ಸಿರಿಧಾನ್ಯಗಳು, ಸಂಪತ್ ಭರಿತ ಧಾನ್ಯಗಳು ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಇನ್ನು ಈ ಬೆಳೆಗೆ ನಾವು ಬೇಸಾಯ ಕ್ರಮಗಳಿಗೆ ಬಂದ್ರೆ, ಈ ಬೆಳೆಯನ್ನ ನಾನು ಈಗಾಗಲೇ ಹೇಳಿದೆ, ಇದೊಂದು ಹುಲ್ಲು ಜಾತಿಗೆ ಸೇರಿದಂತ ಒಂದು ಬೆಳೆ ಅಂತೇಳಿ. ಹುಲ್ಲನ್ನು ಎಲ್ಲಿ ಹಾಕಿದ್ರು ಕೂಡ ತಾವು ನೋಡ್ತಾ ಇದ್ದೀರಿ, ಕಡಿಮೆ ಮಳೆ ಬಂದರೂ ಬೆಳೆಯುತ್ತೆ ಅಥವಾ ಬೀಳುಬಿಟ್ಟಂತ ಪ್ರದೇಶದಲ್ಲೂ ಕೂಡ ಬೆಳೆಯನ್ನ ಬೆಳಿಬಹುದು. ಆದ್ರೆ ಒಂದು ಒಳ್ಳೆಯ ಇಳುವರಿ ಸಾಮಾನ್ಯವಾಗಿ 1 ಎಕರೆ ಪ್ರದೇಶದಿಂದ 4-5 ಕ್ವಿಂಟಾಲ್ ನಾವು ಒಂದು ಒಳ್ಳೆ ಇಳುವರಿ ತೆಗೆಯಬೇಕು ಅಂತಂದ್ರೆ ಒಂದು ಮರಳು ಮಿಶ್ರಿತ ಗೋಡು ಮಣ್ಣು ಅಥವಾ ಕಪ್ಪು ಮಣ್ಣು, ನೀರು ಬಸಿದು ಹೋಗುವಂತ ಮಣ್ಣು ಒಂದು ಶ್ರೇಷ್ಠವಾದ ಮಣ್ಣು ಅಂತೇಳಿ ನಾವು ಹೇಳ್ತೇವೆ. ಮತ್ತು ರಸಸಾರ ಏನು ಅಂತಂದ್ರೆ ನ್ಯೂಟ್ರಲ್ ಇದ್ದಷ್ಟು ಒಳ್ಳೆಯದು. ಆಮೇಲೆ ಈ ಸಿರಿಧಾನ್ಯಗಳನ್ನ ನಾವು ಮರಳು ಅಥವಾ ಜಲ್ಲಿ ಕಲ್ಲು ಇರುವಂತ ಪ್ರದೇಶ ಬೆಳೆಯುತ್ತೆ, ಬೆಳೆದಲ್ಲ ಅಂತಲ್ಲ ಕಡಿಮೆ ಇಳುವರಿ ಬರುವಂತ ಸಂದರ್ಭ ಜಾಸ್ತಿ ಇರುತ್ತೆ. ಈ ಸಿರಿಧಾನ್ಯ ಬೆಳೆಗಳನ್ನ ನಾವು ಬೆಚ್ಚಗಿನ ಒಣ ವಾತಾವರಣದಲ್ಲಿ ಹುಲಸಾಗಿ ಬೆಳೀಲಿಕ್ಕೆ ಅವಕಾಶ ಇದೆ. ಸಾಮಾನ್ಯವಾಗಿ ಏನಂತಂದ್ರೆ ಉಷ್ಣವಲಯ ಅಂತ ಹೇಳ್ತೇವೆ, ಉಪಉಷ್ಣವಲಯ ಅಂತ ಹೇಳ್ತೇವೆ. ಇಂಥ ಒಂದು ಪ್ರದೇಶದಲ್ಲಿ ಈ ಬೆಳೆಗಳನ್ನು ನಾವು ಯಥೇಚ್ಛವಾಗಿ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಈ ಬೆಳೆಗಳನ್ನು ನಾವು ಬಿತ್ತನೆ ಮಾಡಲಿಕ್ಕೆ ಭೂಮಿ ಸಿದ್ಧತೆಯನ್ನು ಮಾಡ್ಕೊಳ್ಳೋದು ಬಹಳ ಮುಖ್ಯ. ಏನು ಅಂತಂದ್ರೆ ಬೇರೆ ಬೆಳೆಗಳಿಗೆ ನಾವು ಏನು ಸಿದ್ಧತೆ ಮಾಡ್ಕೊಳ್ತೇವೆ, ರಾಗಿ ಬಿತ್ತಲಿಕ್ಕೆ ಏನ್ ಮಾಡ್ಕೊಳ್ತೇವಿ, ಅದೇ ತನ್ನಾಗಿ ಈ ಬೆಳೆಗಳ ಒಂದು ಬೀಜವನ್ನು ಬಿತ್ತನೆ ಮಾಡಲಿಕ್ಕೆ ಸಿದ್ಧತೆ ಮಾಡ್ಕೋಬೇಕಾಗತ್ತೆ. ಇನ್ನು ಈ ಬೆಳೆಗಳಲ್ಲಿ ಬೇರೆ ಬೇರೆ ಒಂದು ಬೆಳೆಗೆ, ಈಗ ನಾ ಹೇಳಿನಲ್ಲ ನವಣೆ ಅಂದ್ರೆ ಅದರಲ್ಲಿರುವಂತ ತಳಿಗಳೇ ಬೇರೆ, ಹಾರ್ಕಾದಲ್ಲಿರುವಂತ ತಳಿಗಳೇ ಬೇರೆ. ಸೊ ಪ್ರತಿಯೊಂದು ಬೆಳೆಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಈ ಸಿರಿಧಾನ್ಯ ಬೆಳೆಗಳ ಒಂದು ಅಖಿಲ ಭಾರತ ಸುಸಂಘಟಿತ ಒಂದು ಸಂಶೋಧನಾ ಕೇಂದ್ರನೇ ಇದೆ. ಸೊ ಇಲ್ಲಿ ಯಥೇಚ್ಛವಾಗಿ ಏನು ಅಂತಂದ್ರೆ ಇದರ ಬಗ್ಗೆ ಒಂದು ಸಂಶೋಧನೆ ಮಾಡ್ತಾ ಇದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಬಿಡುಗಡೆ ಆದಂತ ತಳಿಗಳನ್ನು ನಾವು ನೋಡೋದಾದ್ರೆ, ನಾವು ನವಣೆಯಲ್ಲೇ ಬೆಳೆಯುವುದಾದ್ರೆ ನವಣೆಯಲ್ಲೇ SIA 306 ಅನ್ನುವಂತ ಒಂದು ತಳಿ ತುಂಬಾ ಚೆನ್ನಾಗಿದೆ. ನಾನು ಕೂಡ ಬೆಳೆದ್ವಿ, ಅನೇಕ ರೈತರು ಕೂಡ ಪರಿಚಯ ಮಾಡಿಸಿದ್ವಿ, ಇದು ಕೂಡ ತುಂಬಾ ಚೆನ್ನಾಗಿದೆ. ಆಮೇಲೆ ಇದೇ ತರನಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾನು ಏನ್ ಹೇಳಿದೆ, ಅಖಿಲ ಭಾರತ ಸುಸಂಘಟಿತ ಒಂದು ತೃಣಧಾನ್ಯ ಅಥವಾ ಸಿರಿಧಾನ್ಯ ಬೆಳೆಗಳ ಒಂದು ಸಂಶೋಧನೆ ಹೇಗೆ ನಡೀತಾ ಇದೆ, ಅದೇ ತರನಾಗಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಆ ಒಂದು ಅಂಗ ಸಂಸ್ಥೆಯಾದಂತಹ ಹನುಮನಮಟ್ಟಿಯಲ್ಲಿ ಅಲ್ಲಿಯೂ ಕೂಡ ಇದರ ಬಗ್ಗೆ ಸಂಶೋಧನೆ ನಡೀತಾ ಇದೆ. ಆ ಸಂಸ್ಥೆಯಿಂದ ನವಣೆಯಲ್ಲಿ ಎರಡು ತಳಿಗಳನ್ನ ಬಿಡುಗಡೆ ಮಾಡಿದರು. ಒಂದು ಹನುಮನಮಟ್ಟಿ 1 ಅಥವಾ HMT 1 ಮತ್ತು HMT 100-1 ಈ ಎರಡು ತಳಿಗಳನ್ನು ಅವರು ಬಿಡುಗಡೆ ಮಾಡಿದರು. ಇದರ ಜೊತೆಗೆ ಇನ್ನೂ ಎರಡು ತಳಿಗಳು ನಮಗೆ ಬಿತ್ತನೆ ಮಾಡಲಿಕ್ಕೆ ಲಭ್ಯತೆ ಇದೆ. RS 118 ಅನ್ನುವಂತ ತಳಿ, SIA ಎನ್ನುವಂತ ಇನ್ನೂ ಒಂದು ನಂಬರ್ ಇರುವಂತಹ ತಳಿ ಲಭ್ಯತೆ ಇದೆ. ಅದನ್ನು ಕೂಡ ರೈತರು ಬಳಕೆ ಮಾಡು. ಈ ತಳಿಗಳ ವಿಶೇಷತೆ ಏನು ಅನ್ನುವಂತ ಒಂದು ವಿಚಾರ ಬರುತ್ತೆ. ಇವು ಏನು ಅಂತಂದ್ರೆ ಒಂದು ಕಡಿಮೆ ಅವಧಿಯಲ್ಲಿ ಬೆಳೆಯುವಂತಹ ಒಂದು ತಳಿ, 75-80 ದಿವಸಕ್ಕೆ ಕಟಾವಿಗೆ ಮಾಡ್ಕೋಬಹುದು. ಆಮೇಲೆ ನೀವು ಬಿತ್ತನೆಯ ಕಾಲವನ್ನು ನೋಡಿದ್ರೆ ನಾವು ಪೂರ್ವ ಮುಂಗಾರದಲ್ಲಿ ಬಿತ್ತನೆ ಮಾಡಬಹುದು, ಏಪ್ರಿಲ್ ಮೇ ದಿಂದ ಹಿಡ್ಕೊಂಡು ನವೆಂಬರ್ ವರೆಗೂ ಬಿತ್ತನೆ ಮಾಡಿದ್ವಿ ನಾವು ಈ ಬೆಳೆಯನ್ನು. ನಮ್ಮ ಒಂದು ಕಾಲೇಜಿನ ಒಂದು ಫಾರ್ಮ್ ನಲ್ಲಿ ವಿದ್ಯಾರ್ಥಿಗಳ ಮೂಲಕ ಈ ಒಂದು ಬೆಳೆಯನ್ನು ನಾವು ನವಣೆಯನ್ನ ಪೂರ್ವ ಮುಂಗಾರು, ತಡ ಮುಂಗಾರು ಮತ್ತು ಮುಂಗಾರು ಈ ಎಲ್ಲಾ ಕಾಲಗಳಲ್ಲಿ ಬೆಳೀಲಿಕ್ಕೆ ಒಂದು ಸೂಕ್ತವಾದಂತ ಬೆಳೆ ಅಂತ ಹೇಳ್ಬೋದು. ಇದು ಏನು ಅಂತಂದ್ರೆ ನವಣೆಯಲ್ಲಿ ಇರುವಂತ ಒಂದು ತಳಿಗಳು. ಇನ್ನು ನಾವು ಆರ್ಕ ಬೆಳೆಗೆ ಬಂದ್ರೆ ಆರ್ಕ ಬೆಳೆಯಲ್ಲೂ ಕೂಡ ನಮಗೆ ಏನು ಅಂತಂದ್ರೆ ಒಂದು ಒಳ್ಳೆಯ ತಳಿಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಲಭ್ಯತೆ ಇದೆ. GPUK 3 ಅನ್ನುವಂತ ಒಂದು ತಳಿ ಇದೆ, JK 106 ಅನ್ನುವಂತ ಒಂದು ತಳಿ ಇದೆ. ಈ ತಳಿಗಳ ವಿಶೇಷನೂ ಕೂಡ 70-75 ದಿವಸದಲ್ಲಿ ಕಟಾವಿಗೆ ಬರುವಂತ ಒಂದು ಗುಣವನ್ನು ಹೊಂದಿದೆ. ಇನ್ನು ಊದಲು ತಳಿ ಇಲ್ಲಿ ಕೂಡ ಒಂದು ಹೊಸ ಹೊಸ ತಳಿಗಳು ನಾವು ಕಾಣ್ತಾ ಇದ್ದೀವಿ. ಕಾಂಚನ ಅನ್ನುವಂತ ಒಂದು ತಳಿ, ಚಂದನ ಅನ್ನುವಂತ ಒಂದು ತಳಿ, VL 29 ಅನ್ನುವಂತ ತಳಿ. ಹೀಗಾಗಿ ಇದರಲ್ಲಿ ಊದಲು ಮಾಡುವಂತ ರೈತರು ಕೂಡ ಈ ಒಂದು ಸುಧಾರಿತ ತಳಿಗಳನ್ನ ಬಳಕೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬಹುದು. ಇನ್ನು ಸಾಮೆ ಕೂಡ ಒಂದು ಒಳ್ಳೆಯ ಬೆಳೆ ಅಂತ ಹೇಳ್ಬಹುದು. ಇದರಲ್ಲಿ OLM 203 ಅನ್ನುವಂತ ತಳಿ ಇದೆ, OLM 36 ಅನ್ನುವಂತ ಒಂದು ತಳಿ ಇದೆ, OLM 37 ಅನ್ನುವಂತ ಒಂದು ತಳಿ ಇದೆ, ಸುಕ್ಷೇಮ ಅನ್ನುವಂತ ಒಂದು ತಳಿ ಕೂಡ ಈ ಒಂದು ಬೆಳೆಯಲ್ಲಿ ಇದೆ. ಇನ್ನು ಈ ಸಾಮೆ ತಳಿಗಳ ವಿಶೇಷತೆಯನ್ನು ನೋಡೋದಾದ್ರೆ ಇವು ಕೂಡ ಏನು ಅಂತಂದ್ರೆ ಕಡಿಮೆ ಅವಧಿಯಲ್ಲಿ ಕಟಾವಿಗೆ ಬರುವಂತ ಒಂದು ಗುಣ ಹೊಂದಿದೆ ಮತ್ತು ಹೆಚ್ಚು ಇಳುವರಿ 5-6 ಕ್ವಿಂಟಾಲ್ 1 ಎಕರೆಗೆ ಬರುವಂತ ಒಂದು ಗುಣ ಇದೆ. ಇನ್ನು ಬರಗು ಬೆಳೆಗೆ ಬಂದ್ರೆ ಭಾವನ ಅನ್ನುವಂತ ಒಂದು ತಳಿ ಬಿಡುಗಡೆ ಆಗಿದೆ, ಅದನ್ನು ಕೂಡ ರೈತರು ಬಳಕೆ ಮಾಡ್ಕೋಬಹುದು. ಕೊರಲೆಯಲ್ಲಿ ಸಾಮಾನ್ಯವಾಗಿ ರೈತರು ತಮ್ಮದೇ ಆದಂತ ತಳಿಗಳನ್ನು ಬಳಕೆ ಮಾಡ್ತಾ ಇದ್ದಾರೆ, ತಮ್ಮದೇ ಬೀಜಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ, ಅದನ್ನು ಬಳಕೆ ಮಾಡ್ಕೋಬಹುದು. ಇದರಲ್ಲಿ ಕೂಡ ಸಾಕಷ್ಟು ಸಂಶೋಧನೆ ನಡೀತಾ ಇದೆ. ಸೊ ಇದಿಷ್ಟು ಏನು ಅಂತಂದ್ರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ, ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಲಭ್ಯತೆ ಇರುವಂತ ತಳಿಗಳ ಒಂದು ವಿವರ. ಯಾ ರೈತರು ತಾವು ಮಾಡಲಿಕ್ಕೆ ಇಚ್ಛೆ ಪಡ್ತೀರಿ ಅವರು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬೀಜ ಘಟಕ ಇದೆ, ಆ ಬೀಜ ಘಟಕಕ್ಕೆ ಹೋಗಿ ಸಂಪರ್ಕ ಮಾಡಿಕೊಂಡು ಬೀಜವನ್ನು ಖರೀದಿ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಇವತ್ತು ಆನ್ಲೈನ್ ದಲ್ಲಿ ಕೂಡ ಒಂದು ಲಭ್ಯತೆಯ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಒಂದು ನಂಬರ್ ಕಾಂಟ್ಯಾಕ್ಟ್ ಮಾಡಿ NSP ಅಂತ ಹೇಳಿದೆ, ರಾಷ್ಟ್ರೀಯ ಬೀಜ ಘಟಕ ಅಥವಾ ಪ್ರಾಯೋಜನೆ, ರಾಷ್ಟ್ರೀಯ ಬೀಜ ಪ್ರಾಯೋಜನೆ ಅನ್ನೋ ಒಂದು ಯೋಜನೆಗೆ ತಾವು ಫೋನ್ ಆನ್ ಮಾಡಿ ತಮಗೆ ಬೇಕಾದಂತ ಬೀಜವನ್ನ ಅದಕ್ಕೆ ಪಾವತಿ ಮಾಡಿದ್ರೆ VRL ಮೂಲಕ ಕಳಿಸುವಂತ ಒಂದು ವ್ಯವಸ್ಥೆನೂ ಕೂಡ ಇದೆ, ಅದನ್ನು ಕೂಡ ರೈತರು ಮಾಡ್ಕೋಬಹುದು. ಇನ್ನು ಭೂಮಿ ಸಿದ್ಧತೆಗೆ ಬಂದ್ರೆ ಸಾಮಾನ್ಯವಾಗಿ ಎಲ್ಲ ಏನು ನಾವು ಮಣ್ಣಿನ ಆಯ್ಕೆ ಮಾಡ್ಕೊಂಡ್ವಿ, ಅವಾಗುಣ ಗೊತ್ತಾಯ್ತು, ಇನ್ನು ಬೀಜದ ಆಯ್ಕೆ ಗೊತ್ತಾಯ್ತು. ಇನ್ನು ಭೂಮಿ ಸಿದ್ಧತೆಗೆ ಬಂದ್ರೆ ಎಲ್ಲಾ ಬೆಳೆಗೆ ಮಾಡುವ ಹಾಗೆ ನಾವು ಇಲ್ಲಿ ಭೂಮಿ ಸಿದ್ಧತೆಯನ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಒಂದು ವಿಚಾರ ರೈತರು ಏನ್ ಗಮನದಲ್ಲಿ ಇಟ್ಕೋಬೇಕು ಅಂತಂದ್ರೆ ಈ ಬೆಳೆಯ ಆಳುಗಳನ್ನ ಹೆಚ್ಚು ಆಳದಲ್ಲಿ ಬಿತ್ತನೆ ಮಾಡಬಾರದು. ಹೆಚ್ಚು ಆಳದಲ್ಲಿ ಏನಾದರೂ ಬಿತ್ತನೆ ಮಾಡಿದ್ದಾದ್ರೆ ಮೊಳಕೆ ಬರುವಂತ ಪ್ರಮಾಣ ತುಂಬಾ ಕಡಿಮೆ ಆಗುತ್ತೆ. ನಾವೇನು ರಾಗಿಯನ್ನ ತೇಲಿಸಿ ಬಿತ್ತೇವಿ ಅದೇ ತರನಾಗಿ ಈ ಬೆಳೆಯನ್ನು ಕೂಡ ನಾವು ಬಿತ್ತಬೇಕಾಗತ್ತೆ. ಇನ್ನು ಈ ಬೀಜೋಪಚಾರಕ್ಕೆ ಬಂದ್ರೆ ಸಾಮಾನ್ಯವಾಗಿ ರೋಗಕ್ಕೀಡ ಯಾವುದು ಇಲ್ಲ ಈ ಬೆಳೆಯಲ್ಲಿ. ಏನಂತಂದ್ರೆ ನಾವು ಈ ಜೈವಿಕ ಗೊಬ್ಬರಗಳ ಒಂದು ಬಳಕೆ ಮಾಡಿಕೊಂಡು ಈ ಬೆಳೆಗಳಲ್ಲಿ ಬೀಜೋಪಚಾರ ಮಾಡೋದು, ಅಜೋಸ್ಪೈರಿಲಮ್ ಅನ್ನುವಂತ ಒಂದು ಜೈವಿಕ ಗೊಬ್ಬರದ ಬಳಕೆ ಮಾಡ್ಕೋಬಹುದು. 1 ಎಕರೆ ಪ್ರದೇಶಕ್ಕೆ ಸಾಮಾನ್ಯವಾಗಿ ನಾವು 5 kg ಬೀಜ ಶಿಫಾರಸು ಮಾಡಿದೀವಿ. ನಾ ಈಗಾಗಲೇ ಹೇಳಿದೆ ರಾಷ್ಟ್ರೀಯ ಬೀಜ ಪ್ರಾಯೋಜನೆ, ಅವರು ಕೂಡ 5 kg ಬೀಜದ ಒಂದು ಭಾಗವನ್ನು ಕೂಡ ಸರಬರಾಜು ಮಾಡುವಂತ ಒಂದು ವ್ಯವಸ್ಥೆ ಇದೆ. ಆ ಬೀಜವನ್ನು ತಂದು ನಾವು ಏನಂದ್ರೆ ಅಜೋಸ್ಪೈರಿಲಮ್ ಮತ್ತು ಈ ರಂಜಕ ಕರಿಸುವಂತ ಜೀವಾಣು ಅಸ್ಪಾರ್ಜಲಸ್ ಫ್ಲವರ್ಸ್ ಅದನ್ನು ಕೂಡ ನಾವು ಬೀಜೋಪಚಾರ ಮಾಡಿಕೊಂಡು ಬಿತ್ತನೆ ಮಾಡುವ ವ್ಯವಸ್ಥೆ ಮಾಡ್ಕೋಬೇಕು. ಇನ್ನು ಬಿತ್ತನೆ ಮಾಡೋದು ಹೇಗೆ ಅನ್ನೋದು, ಇದು ಬಹಳ ಸುಲಭ. ನಾವು ರಾಗಿಯನ್ನು ಏನು ಒಂದಡಿ ಕೊಟ್ಟು ಬಿತ್ತನೆ ಮಾಡ್ತೇವಲ್ಲ, ಅದೇ ತರನಾಗಿ ಇದರಲ್ಲಿ ಬಿತ್ತನೆ ಮಾಡಬೇಕಾಗತ್ತೆ. ಮಳೆ ಬಿದ್ದ ತಕ್ಷಣ ಇದನ್ನು ಕೂಡ ನಾವು ರಾಗಿ ತರನ ಬಿತ್ತನೆ ಮಾಡಬೇಕಾಗತ್ತೆ. ಬಿತ್ತನೆ ಮಾಡಿದ ನಂತರ ಇವನ್ನ ನಾವು ಏನು ಅಂತಂದ್ರೆ ಕಳೆಗಳನ್ನು ಹತೋಟಿ ಮಾಡಲಿಕ್ಕೆ ನಾವು ಅಂತರ ಬೇಸಾಯ ಅಥವಾ ಕುಂಟೆ ಹೊಡೆದು ಕಳೆಗಳನ್ನು ಹತೋಟಿ ಮಾಡ್ಕೋಬೇಕಾಗತ್ತೆ. ಒಂದು ಎರಡರಿಂದ ಮೂರು ಸಾರಿ ನಾವು ಕುಂಟೆ ಹೊಡೆದು ಕಳೆಗಳನ್ನು ಹತೋಟಿ ಮಾಡ್ಕೋಬೇಕಾಗತ್ತೆ. ಇನ್ನು ಇವುಗಳ ಜೊತೆಗೆ ನಾವು ಸಾಮಾನ್ಯವಾಗಿ ಒಂದೇ ಬೆಳೆ, ಈ ಒಂದು ಬೆಳೆ ನಾನು ಈಗಾಗಲೇ ಹೇಳಿದೆ, ಏಪ್ರಿಲಿಂದ ಹಿಡ್ಕೊಂಡು ನವೆಂಬರ್ ವರೆಗೂ ನಿಮಗೆ ಸೋಯಿಂಗ್ ವಿಂಡೋ ಅಂತ ಹೇಳ್ತೀವಿ ನಾವು. ಅಷ್ಟು ದೀರ್ಘಾವಧಿ ಅಥವಾ ಅಷ್ಟು ವಿಶಾಲವಾದ ಒಂದು ಬಿತ್ತನೆ ನಿಮಗೆ ಅವಕಾಶ ಇರೋದ್ರಿಂದ ಆ ಕಾಲಕ್ಕೆ ತಕ್ಕಂತೆ ಲಭ್ಯತೆ ಇರುವಂತ ಅಥವಾ ಆ ಕಾಲಕ್ಕೆ ತಕ್ಕಂತ ಸೂಕ್ತವಾದಂತ ದ್ವಿದಳ ಧಾನ್ಯ ಬೆಳೆಗಳನ್ನು ಆಯ್ಕೆ ಮಾಡಿಕೊಳ್ಳೋದು ಬಹಳ ಸೂಕ್ತ. ಈಗ ನಾವು ಜೂನ್ದಲ್ಲಿ ಬಿತ್ತನೆ ಮಾಡ್ತೀವಿ, ಒಳ್ಳೆ ಮಳೆ ಆಯಿತು, ಅದ್ರ ಜೊತೆ ನೀವು ತೊಗರಿಯನ್ನ ಬಿತ್ತನೆ ಮಾಡಿ, ಅಲಸಂದೆಯನ್ನ ಬಿತ್ತನೆ ಮಾಡಿ, ಹೆಸರನ್ನ ಬಿತ್ತನೆ ಮಾಡಿ. ಇನ್ನು ತಡವಾಗಿ ನಾವು ಬಿತ್ತೋದಾದ್ರೆ ಜುಲೈ ಅಥವಾ ಆಗಸ್ಟ್ ನಲ್ಲಿ ಬಿತ್ತನೆ, ಈಗ ನಾವು ಬಿತ್ತನೆ ಮಾಡೋದಾದ್ರೆ ಅವರೆಯನ್ನ ಬಿತ್ತನೆ ಮಾಡಿ, ಹುರುಳಿಯನ್ನ ಬಿತ್ತನೆ ಮಾಡಿ ತಡವಾದ ಮುಂಗಾರಿಗೆ. ಈ ತರ ನಾವು ಮಿಶ್ರ ಬೆಳೆ ಮಾಡಿಕೊಳ್ಳೋದು ಬಹಳ ಸೂಕ್ತ ಈ ಬೆಳೆಗಳ ಜೊತೆಗೆ. ಇನ್ನು ಈ ಒಂದು ಬಿತ್ತನೆ ಆದಮೇಲೆ ಕುಂಟೆಯನ್ನು ಹೊಡೆದು ಕಳೆಯನ್ನ ನಾವು ನಿರ್ವಹಣೆ ಮಾಡ್ಕೊಳ್ತೇವೆ. ಇನ್ನು ಇದಕ್ಕೆ ಯಾವುದು ಕೀಟ ರೋಗದ ಬಾಧೆ ನಾವು ಈಗಾಗಲೇ ಇಷ್ಟು ವರ್ಷ ಈ ಒಂದು ಬೆಳೆಯ ಸಂಪರ್ಕದಲ್ಲಿ ನೋಡಿದಾಗ ಯಾವುದು ಅಂತ ಏನು ಅಂತಂದ್ರೆ ರೋಗ ಅಥವಾ ಕೀಟದ ಬಾಧೆ ನಾವು ನೋಡಲಿಲ್ಲ. ಸೊ ಹೀಗಾಗಿ ಇದನ್ನ ನಾವು ಹಾಗೆ ನಾವು ಬೆಳಿಲಿಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ಇನ್ನು ಮುಂದಿನ ಒಂದು ವಿಚಾರ ಹೇಳೋದಾದ್ರೆ ಬಿತ್ತನೆ ಅಂತರ ಈಗಾಗಲೇ ಹೇಳಿದ ಒಂದಡಿ ಸಾಲಿನಿಂದ ಸಾಲಿಗೆ ಮತ್ತು 10-15 ಸೆಂಟಿಮೀಟರ್ ಬೀಜದಿಂದ ಬೀಜಕ್ಕೆ ನಾವು ಬಿತ್ತನೆ ಮಾಡಿದ್ರು. ಬೀಜ ಸಣ್ಣದಿರೋದ್ರಿಂದ ಮರಳಿನ ಜೊತೆ ಬೆರೆಸ್ಕೊಂಡು ಏನಾದ್ರು ಬಿತ್ತನೆ ಮಾಡ್ಬೇಕು? ಬೇಕಾಗಿಲ್ಲ ಮೂರ್ತಿ. ಯಾಕೆ ಅಂತಂದ್ರೆ ಬೀಜದ ಪ್ರಮಾಣ ನಾವು 5 ಕೆಜಿ ಹೇಳ್ತಾ ಇದೀವಿ. ರಾಗಿಯನ್ನ ಹೇಗೆ ಬಿತ್ತನೆ ಮಾಡ್ತಾರಲ್ಲ ಅದೇ ತರನಾಗಿ ನಾವಿದನ್ನ ಬಿತ್ತನೆ ಮಾಡೋದು. ಅದು ಮರಳಿನಲ್ಲಿ ಜೊತೆಯಾಗಿ ಬಿತ್ತನೆ ಮಾಡೋದು ಯಾವಾಗ ಅಂತಂದ್ರೆ ಎಳ್ಳು ಇರಬಹುದು, ಇನ್ನೊಂದು ಚಿಯಾ ಬೆಳೆ ಅಂತ ಹೇಳ್ತೀವಿ. ಅಗ್ರಿ ಸಣ್ಣದಾದ ಕಾಳು ಬೀಜದ ಶಿಫಾರಸು ಮಾಡಿದ ಬೀಜದ ಪ್ರಮಾಣ ತುಂಬಾ ಕಡಿಮೆ ಇರುತ್ತೆ, ಅದು 1 ಎಕರೆಗೆ ಸಾಕಾಗೋದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ನಾವು ಏನ್ ಮಾಡಬಹುದು, ಮರಳಿನ ಜೊತೆ ಮಿಶ್ರಣ ಮಾಡೋದು. ಇಲ್ಲಿ ನಾವು ಏನ್ ಹೇಳ್ತಾ ಇದೀವಿ, 5 ಕೆಜಿ ಬೀಜ ಹೇಳ್ತಾ ಇದೀವಿ, 1 ಎಕರೆಗೆ ಸಾಕಾಗುತ್ತೆ. ಅದನ್ನ ರೈತರು ಏನು ಅಂತಂದ್ರೆ ತಮ್ಮ ಅನುಭವದ ಮೂಲಕ ಬಿತ್ತನೆ ಮಾಡ್ತಾರೆ. ಅಲ್ಲ, ತುಂಬಾ ಜನ ಕೊರಲೆ ತುಂಬಾ ಚಿಕ್ಕದಿರುತ್ತೆ ಬೀಜ, ಮರಳಿನ ಜೊತೆ ಬೆರೆಸ್ಕೊಂಡ್ರೆ ಒಳ್ಳೇದು ಅಂತಾರೆ. ಅದೇ ನಾ ಹೇಳಿದೆ, ಬೀಜದ ಗಾತ್ರ ಚಿಕ್ಕದಿದ್ರೆ ಆತರ ಮಾಡ್ಕೋಬಹುದು. ಆತರ ಮಾಡ್ಕೋಬಹುದು. ಇನ್ನು ನಾವು ನೀರು ನಿರ್ವಹಣೆಗೆ ಬಂದ್ರೆ ಈ ಎಲ್ಲಾ ಬೆಳೆಗಳ ಹಾಗೆ ಇಲ್ಲೂ ಕೂಡ ಎರಡು ಹಂತಗಳು ತುಂಬಾ ಸಂದಿಗ್ಧ ಇದೆ. ಒಂದು ತೆಂಡೆ ಒಡೆಯುವ ಹಂತ, ತೆಂಡೆಗಳು ಏನ್ ಬರುತ್ತಲ್ಲ ಆ ಒಂದು ಸಂದರ್ಭದಲ್ಲಿ ಒಂದು ತೇವಾಂಶ ಇರಬೇಕಾಗತ್ತೆ. ಇನ್ನೊಂದು ತೆನೆ ಬರೆಯುವ ಒಂದು ಹಂತ. ಈ ಎರಡು ಹಂತಗಳಲ್ಲಿ ಏನಾದರೂ ತೇವಾಂಶ ಕೊರತೆ ಆದ್ರೆ ನಾವು ನಿರೀಕ್ಷೆ ಮಾಡಿದಷ್ಟು ಇಳುವರಿ ಬರುವುದಿಲ್ಲ. ಇಳುವರಿ ಏನು ಬಂದೇ ಬರುತ್ತೆ, ನಾವೇನ್ ನಿರೀಕ್ಷೆ ಮಾಡ್ಕೊಂಡಿರ್ತೇವಲ್ಲ ಅಷ್ಟು ಇಳುವರಿ ಬರುವುದಿಲ್ಲ. ಇನ್ನು ಅನೇಕ ರೈತರು ಕೇಳ್ತಾ ಇರ್ತಾರೆ, ಸಾವಿರ ನಾವು ತೆಂಗಿನ ತೋಟದಲ್ಲಿ ಬೆಳಿಬೇಕು, ಅಡಿಕೆ ತೋಟದಲ್ಲಿ ಬೆಳಿಬೇಕು ಅನ್ನುವಂತ ವಿಚಾರ. ಈ ಬೆಳೆಗಳು ನಮ್ಗೆ ಏನಂದ್ರೆ ಸಾಕಷ್ಟು ಬಿಸಿಲನ್ನು ಬೀಳುವಂತ ಬೆಳೆಗಳು, ನೆರಳಿರುವಂತ ಪ್ರದೇಶದಲ್ಲಿ ಚೆನ್ನಾಗಿ ಹುಲ್ಲುಸಾಗಿ ಬೆಳೆಯುತ್ತೆ, ಹುಲ್ಲು ಕಟ್ ಮಾಡಿ ಹಾಕಬಹುದು. ಆದ್ರೆ ನೀವು ತೆಂಗಿನ ತೋಟದಲ್ಲಿ ಬೆಳೆದಾದ್ರೆ ಕೊರಲೆ ಬೆಳೆಯನ್ನು ಬೆಳಿಬಹುದು, ಕೊರಲೆ ಆಗ್ಲಿ ಊದಲಾಗ್ಲಿ ಮಾಡಬಹುದು. ಅವು ಸ್ವಲ್ಪ ನೆರಳನ್ನು ತಡ್ಕೊಂಡು ಹುಲ್ಲನ್ನು ಕೊಡ್ತಾವ ಮತ್ತು ಕಾಳನ್ನು ಕೊಡ್ತಾವ, ಅವನ್ನು ನಾವು ವಿಚಾರ ಮಾಡಬಹುದು. ಬಟ್ ಈ ಬೆಳೆಗಳಿಗೆ ಉಳಿದ ಏನು ನಾವು ಹೇಳಿದ್ವಲ್ಲ 4 ಬೆಳೆಗಳಿದಾವ, ಅವುಗೆ ನಾವು ಇವನ್ ಮಾಡ್ಲೇ ಒಳ್ಳೆ ಬಿಸಿಲು ಸಿಗುವಂತ ಪ್ರದೇಶವನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇದಿಷ್ಟು ವಿಚಾರಗಳು. ಇನ್ನ ಏನಂತಂದ್ರೆ ಈ ತೃಣಧಾನ್ಯಗಳಲ್ಲಿ ನಾವು ಹೇಳ್ಬಹುದು. ಇನ್ನ ಏನಂತಂದ್ರೆ ರೈತರಿಗೆ ನಾನು ಒಂದು ಸಂದೇಶ ಕೊಡೋದು ಏನು ಅಂತಂದ್ರೆ, ಎಲ್ಲಾ ರೈತರು ಸಾಮಾನ್ಯವಾಗಿ ಕೇಳುವಂತದ್ದು ಮಾರುಕಟ್ಟೆ ವಿಚಾರ. ನೀವು ಹಾಗೆ ಏನಂತಾರೆ ಕಟಾವು ಮಾಡಿ ಮಾರುಕಟ್ಟೆ ಮಾಡೋದಾದ್ರೆ ಪ್ರತಿ ಕೆಜಿ ಬೀಜಕ್ಕೆ 30-40 ರೂಪಾಯಿ ಅಷ್ಟೇ ಸಿಗೋದು. ಅದೇ ಇವತ್ತು ನೀವು ಮಾರುಕಟ್ಟೆಗೆ ಹೋಗಿ ಅಕ್ಕಿ ರೂಪದಲ್ಲಿರುವಂತ ಈ ನವಣೆ ಇರಬಹುದು, ಬರಗಿರಬಹುದು, ಕೊರಲೆ ಇರಬಹುದು, ಮೊನ್ನೆ ನಾನು ಕೊರಲೆ ವಿಚಾರ ಮಾಡಿದಾಗ 160 ರೂಪಾಯಿ ಕೆಜಿ ಅಕ್ಕಿಯ ರೂಪದಲ್ಲಿರುವಂತ ಕೊರಲೆ. ಹೀಗಾಗಿ ರೈತರ ಒಂದು ತಮ್ಮ ಸಂಘಟನೆ ಮಾಡಿಕೊಂಡು ಎಷ್ಟು ಪ್ರದೇಶದಲ್ಲಿ ತಾವು ಬೆಳೀತಿರಲಿಲ್ಲ ಅದಕ್ಕೆ ಒಂದು ಏನೊಂದು ಸಂಸ್ಕರಣಾ ಘಟಕವನ್ನು ಹಾಕೊಂಡು ಈಗಾಗಲೇ ಎಲ್ಲಾ ಕಡೆ ಈ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ರೈತರು. ಅದನ್ನ ಅಕ್ಕಿ ಮಾಡಿ ಎಲ್ಲಿ ಬೇಡಿಕೆ ಇರುವಂತ ಪ್ರದೇಶ ಇದೆ, ಎಲ್ಲಾ ಕಡೆ ಇವತ್ತಿನ ದಿವಸ ಬೇಡಿಕೆ ಇದೆ. ನೀವು ಯಾವುದೇ ಒಂದು ಏನಂತಂದ್ರೆ ಈ ಸಾವಯವ ಔಟ್ಲೆಟ್ ಅಥವಾ ಒಂದು ಮಳಿಗೆಗಳಿಗೆ ಹೋದ್ರೆ ಈ ಎಲ್ಲಾ ಬೆಳೆಗಳನ್ನು ನೀವು ನೋಡ್ತೀರಿ. ಸಾವಯವ ಔಟ್ಲೆಟ್ ಹಾಕಿ ಬೈರಪ್ಪನವ್ರೆ, ದೊಡ್ಡ ದೊಡ್ಡ ಡಿಪಾರ್ಟ್ಮೆಂಟ್ ಸ್ಟೋರ್ ಗಳನ್ನು ಕೂಡ ಇವತ್ತು ದಿವಸ ಹೌದು ಧಾನ್ಯಗಳನ್ನ ಇಟ್ಟಿದ್ದಾರೆ. ಖಂಡಿತ, ಯಾಕಂತಂದ್ರೆ ಈ ಕಾಯಿಲೆಗಳೆಲ್ಲ ಇರುವುದೆಲ್ಲ ದುಡಿದೇ ಇರುವಂತ ಜನರಲ್ಲಿ ಕಾಣ್ತಾ ಇದ್ದೇವೆ. ಅವರೆಲ್ಲ ಹೋಗುದು ಅಂತ ಮಳಿಗೆಗಳಿಗೆ. ಸೊ ಹೀಗಾಗಿ ತಾವು ಹೇಳಿದಾಗೆ ಅಲ್ಲಿಯೂ ಕೂಡ ನೀವು ಏನೋ ಒಂದು ಸಂಘಟನೆ ಮಾಡಿಕೊಂಡು ಮಾರುಕಟ್ಟೆ ವ್ಯವಸ್ಥೆ ಮಾಡ್ಕೊಳ್ತಾದ್ರೆ ಈ ಬೆಳೆಗೆ ಒಂದು ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಿ ಈ ಒಂದು ನಿಟ್ಟಿನಲ್ಲಿ ನಾ ಹೇಳಕ್ ಇಷ್ಟಪಡ್ತೀನಿ. ಭೈರಪ್ಪನವರೇ, ಸಿರಿಧಾನ್ಯಗಳ ಬಹಳ ಪ್ರಧಾನವಾದ ಸಮಸ್ಯೆ ಅಂತಂದ್ರೆ ಇದು ಹಕ್ಕಿ ಪಕ್ಷಿಗಳಿಗೆ ಬಹಳ ಇಷ್ಟವಾದಂತಹ ಕಾಳು. ಬಹಳ ಜನ ಸಿರಿಧಾನ್ಯದ ಬೆಳೆಗಾರರು ಹೇಳೋದು, ಬೆಳೆಯೋದು ಸುಲಭ ಸ್ವಾಮಿ, ಆದರೆ ಪಕ್ಷಿ ಕಾಯೋದು ಬಹಳ ಕಷ್ಟ ಅಂತ. ಇದಕ್ಕೇನಾದ್ರೂ ತಮ್ಮಲ್ಲಿ ಪರಿಹಾರ ಇದೆಯಾ? ಇದನ್ನು ನಾನು ಕೂಡ ನೋಡಿದೆ. ಇನ್ನೂ ಒಂದು ವಿಚಾರ ಇದೆ, ಈಗ ನವಿಲುಗಳ ಕಾಟ ತುಂಬಾ ಜಾಸ್ತಿ. ನಾವು ನಮ್ಮ ಒಂದು ಕಾಲೇಜ್ ಫಾರ್ಮ್ ನಲ್ಲಿ ಕೂಡ ನಾನು ನವಣೆ ಹಾರಕ ಬರಗು ನಮ್ಮ ವಿದ್ಯಾರ್ಥಿಗಳ ಮೂಲಕ ನಾವು ಹಾಕಿಸಿದಾಗ ಗಿಣಿಗಳು, ಗಿಣಿ ನವಿಲು, ಗಿಣಿ ಮತ್ತು ನವಿಲು ಕಾಟ ತುಂಬಾನೇ ನಾವು ನೋಡಿದ್ವಿ. ಅವನೇನು ಅಂತಂದ್ರೆ ನಾವು ಆ ಒಂದು ಸಂದರ್ಭದಲ್ಲಿ ಮ್ಯಾನ್ಯುವಲ್ ಆಗಿ ನಾವು ನಿರ್ವಹಣೆ ಮಾಡಬೇಕು ಹೊರತಾಗಿ ಸೊ ಯಾವುದೇ ಒಂದು ವಿಧಾನದಿಂದ ನಾವು ಅವನ್ನ ಹತೋಟಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆ ಅರಣ್ಯ ಸಂರಕ್ಷಣಾ ಕಾಯ್ದೆಯಡಿ ಆ ಪಕ್ಷಿಗಳಿಗೆ ನಾವು ಏನಾದರೂ ತೊಂದರೆ ಮಾಡಿದ್ದೆ ಆದ್ರೆ ನಾವು ಏನಂತಂದ್ರೆ ಜೈಲಿಗೆ ಹೋಗಬೇಕಾಗತ್ತೆ. ಈ ಒಂದು ನಿಟ್ಟಿನಲ್ಲಿ ರೈತರು ಆ ಬೆಳೆ ಕಟಾವಿನ ಹಂತಕ್ಕೆ ಬಂದಾಗ ಏನು ಅಂತಂದ್ರೆ ಒಂದ್ ಅಥವಾ ಎರಡು ಆಳುಗಳನ್ನು ಬಿಟ್ಟು ತಮಟೆ ಬಾರಿಸೋದಾಗ್ಲಿ ಶಬ್ದ ಮಾಡೋದಾಗ್ಲಿ ಕಾಯ್ಕೊಂಡ್ರೆ ನಾವು ಒಳ್ಳೆ ಇಳುವರಿ ಪಡಲಿಕ್ಕೆ ಸಾಧ್ಯತೆ ಇದೆ. ಅಲ್ಲ, ತಾವು ಸಂಘಟನೆ ದೃಷ್ಟಿಯಿಂದ ಮಾತಾಡಿದ್ರಿ, ಮತ್ತು ಒಂದು ರೈತರ ಹೇಳ್ತಾರೆ ತುಂಬಾ ಜನ ಬೆಳೆದ್ರೆ ಒಟ್ಟಿಗೆ ಅವಾಗ ಸಮಸ್ಯೆ ಅಷ್ಟಾಗಿ ಇರೋದಿಲ್ಲ ಅಂತ ಹೇಳಿ. ಅದು ಅದು ನೂರಾರು ಎಕರೆ ಪ್ರದೇಶದಲ್ಲಿ ಈ ಬೆಳೆನ ಬೆಳೆದ್ರೆ ಆಗ ಬರುವಂತ ಗುಬ್ಬಚ್ಚಿಗಳಾಗ್ಲಿ ನವಿಲುಗಳಾಗ್ಲಿ ಅವು ಕೂಡ ಡಿಸ್ಟ್ರಿಬ್ಯೂಟ್ ಆಗ್ತವೆ. ಖಂಡಿತ ಖಂಡಿತ ಮೂರ್ತಿ, ಒಪ್ಪುವಂತ ವಿಚಾರ. ಈಗ ಬೀಜಗಳ ಲಭ್ಯತೆ ಬಗ್ಗೆನೆ ಬಹಳ ಪ್ರಧಾನವಾದ ಸಮಸ್ಯೆ ಇರೋದು. ತುಂಬಾ ಜನ ಸಿರಿಧಾನ್ಯಗಳನ್ನ ಮತ್ತೊಬ್ಬ ಸಿರಿಧಾನ್ಯ ಬೆಳೆಗಾರನಿಂದಲೇ ಪಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ, ಆದ್ರೆ ವಿಶ್ವವಿದ್ಯಾನಿಲಯಕ್ಕೆ ಯಾರು ಹೋಗ್ತಾ ಇಲ್ಲ. ನಿಮ್ಮಲ್ಲಿ ತಳಿ ಸುಧಾರಣೆ ವಿಭಾಗನೇ ಇದೆ, ತಳಿಗಳು ಸಾಕಷ್ಟು ಸಿಗ್ತವೆ ಅಂತೀರಿ. ಈಗ ಯಾವ ರೀತಿ ಪಡ್ಕೋಬಹುದು ಅದನ್ನಾದ್ರೂ ಹೇಳಿ. ಈಗಾಗಲೇ ನಾನು ಈ ವಿಚಾರ ಪ್ರಸ್ತಾವನೆ ಮಾಡಿದೆ. ರಾಷ್ಟ್ರೀಯ ಬೀಜ ಪ್ರಾಯೋಜನೆ ಅನ್ನುವಂತ ಒಂದು ಘಟಕ ನಮ್ಮ ವಿಶ್ವವಿದ್ಯಾಲಯ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಅಥವಾ GKVK ಅಡಿಯಲ್ಲಿ ಒಂದು ಏನು ಅಂದ್ರೆ ಎಲ್ಲಾ ಬೆಳೆಗಳ ಬೀಜವನ್ನ ಉತ್ಪಾದನೆ ಮಾಡಿ ಬ್ಯಾಗ್ ಮಾಡಿ ಮಾರುಕಟ್ಟೆ ಮಾಡುವಂತ ಒಂದು ವ್ಯವಸ್ಥೆ ಇಟ್ಕೊಂಡು. ಈಗ ಸಿರಿಧಾನ್ಯದ ಬೀಜಗಳು ಲಭ್ಯ ಇದೆಯಾ? ಇದೆ, ಸ್ಟಾಕ್ ಇದೆ. ಎಲ್ಲಾ ಬೀಜಗಳು? ಎಲ್ಲಾ ಬೀಜಗಳು. ನವಣೆ ಇದೆ, ಸಾಮೆ ಇದೆ, ಆರ್ಕ ಇದೆ. ಯಾವ್ದು ಬೇಕೋ ಅದನ್ನು ರೈತರು ಸಂಪರ್ಕ ಮಾಡಿ ಆನ್ಲೈನ್ ಮೂಲಕ ಆಗ್ಲಿ ಕೊರಿಯರ್ ಮೂಲಕ ಆಗ್ಲಿ ತರಿಸ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ರಿ. ಅಥವಾ ಇನ್ನೂ ಒಂದು ನಾನು ವಿಚಾರ ಹೇಳಿದೆ, ಅಖಿಲ ಭಾರತ ಸುಸಂಘಟಿತ ಒಂದು ಸಂಶೋಧನಾ ಕೇಂದ್ರ ಕೂಡ ಇದೆ, ಅಲ್ಲೂ ಕೂಡ ನಮ್ಮ ಸ್ನೇಹಿತರು ಕೆಲಸ ಮಾಡ್ತಾ ಇದಾರೆ. ಅವ್ರ ನಂಬರ್ ಕೂಡ ತಮಗೆ ಬೇಕಂದ್ರೆ ಕೊಡ್ತೇನೆ, ಅಲ್ಲೂ ಕೂಡ ಸಂಪರ್ಕ ಮಾಡಿ ಬೀಜಗಳ ಲಭ್ಯತೆಯನ್ನು ಪಡ್ಕೋಬಹುದು. ನಾನು ಈಗಾಗಲೇ ಹೇಳಿ ಧಾರವಾಡ ಕಡೆಯಲ್ಲಿ ಯಾರಾದ್ರೂ ಹಾವೇರಿ ಈ ಕಡೆ ಭಾಗದಲ್ಲಿ ರೈತರು ಹಾವೇರಿ ರಾಣೆಬೆನ್ನೂರು ಇಲ್ಲಿ ಯಥೇಚ್ಛವಾಗಿ ಸಾಮೆಯನ್ನು ಬೆಳೆದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈ ಕಡೆ ತುಮಕೂರು ಕಡೆ ಹೋದ್ರೆ ಕೊರಲೆಯನ್ನು ಬೆಳೆದು ನಾವು ನೋಡ್ತಾ ಇದ್ದೀವಿ. ಹಿಂಗೆ ಬೇರೆ ಬೇರೆ ಪ್ರದೇಶದಲ್ಲಿ ಒಂದೊಂದು ತಳಿಗಳ ಒಂದು ಏನು ಅಂತಂದ್ರೆ ಈ ತಿಪಟೂರು ಕಡೆ ಹೋದ್ರೆ ಸುಮಾರು ಹಾರ್ಕಾದು ಬೆಳೆದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಅರಸೀಕೆರೆ ಭಾಗದಲ್ಲಿ ಹೋದ್ರೂ ಕೂಡ ನವಣೆ ಅದು ಯಥೇಚ್ಛವಾಗಿ ಬೆಳೀತಾ ಇದೆ. ಹೀಗಾಗಿ ಇಲ್ಲಿ ನಮ್ಗೆ ಏನು ಅಂತಂದ್ರೆ ಸಂಕರ್ಣ ತಳಿಗಳಲ್ಲ ಇವು, ಇವು ತಳಿಗಳು. ಯಾ ರೈತರು ಉತ್ಕೃಷ್ಟವಾಗಿ ಬೆಳೆದಿರ್ತಾರಲ್ಲ ಅಂತ ರೈತರಿಂದ ಪಡ್ಕೊಂಡು ಬಿತ್ತನೆ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಸಿರಿಧಾನ್ಯಗಳನ್ನ ಬೆಳೆಯುವಂತಹ ಎಲ್ಲಾ ಕೃಷಿಕರು ಹೇಳುವಂತಹ ಒಂದು ವಿಚಾರ ಅಂದ್ರೆ ಇದು ಸಾವಯವ ಕೃಷಿಗೆ ಹೆಚ್ಚು ಸೂಕ್ತ ಅಂತ ನಾನು ಈಗಾಗಲೇ ಹೇಳಿದೆ. ಅಲ್ಲ, ನೀವು ಒಂದು ವಿಚಾರ ತಿಳಿಸಿದ್ರಿ, ಆದ್ರೆ ಮತ್ತು ಒಂದು ವಿಚಾರ ರೈತರು ಹೇಳ್ತಾರೆ ಸ್ವಾಮಿ ಗೊಬ್ಬರ ಹಾಕ್ಬಿಟ್ರೆ ಗಿಡ ಸತ್ತೆ ಹೋಗುತ್ತೆ ಬರೋದಿಲ್ಲ ಅಂತ ಹೇಳಿ. ಆದ್ರೆ ಈ ಭಾವನೆ ರೈತರಲ್ಲಿ ಯಾಕೆ ಬಂದಿದೆಯೋ ಏನೋ ಗೊತ್ತಿಲ್ಲ. ಸಾವಯವಕ್ಕೆ ಹೊಂದ್ಕೊಂಡು ಸಿರಿಧಾನ್ಯಗಳನ್ನ ಬೆಳೀಲಿ, ಆದ್ರೆ ಯಾವ ವಿಧಾನವನ್ನ ಅನುಸರಿಸಿ ಸಿರಿಧಾನ್ಯಗಳನ್ನ ಬೆಳೆಯೋದು ಉತ್ತಮ ಅಂತ ತಮಗನ್ಸುತ್ತೆ? ನನ್ನ ಒಂದು ಅನುಭವ ಹೇಳೋದಾದ್ರೆ ರೈತರು ಖಂಡಿತವಾಗಿ ಇವನ್ನ ಸಾವಯವ ಪದ್ಧತಿಯಲ್ಲೇ ಬೆಳೆದು ಬಹಳ ಉತ್ತಮ. ಯಾಕೆ ಅಂತಂದ್ರೆ ನಾವು ವೈಜ್ಞಾನಿಕವಾಗಿ ಈ ಬೆಳೆಯನ್ನ ವಿಶ್ಲೇಷಣೆ ಮಾಡಿದಾಗ ಒಂದು ಎಕರೆ ಪ್ರದೇಶಕ್ಕೆ ಯುಕೆ 8 kg ಸಾರಜನಕ 8 kg ರಂಜಕ ಬೇಕಾಗುತ್ತೆ ಇಷ್ಟೇ. ಅದೇ ನವಣೆ ತಗೊಂಡ್ರೆ ಇದ್ರ 2 times 16 kg ಸಾರಜನಕ 16 kg ರಂಜಕ ಪೊಟ್ಯಾಶ್ ಬೇಡಿಕೆ ಅಷ್ಟೊಂದಿಲ್ಲ. ಹೀಗಾಗಿ ಕಡಿಮೆ ಪೋಷಕಾಂಶಗಳ ಒಂದು ಬಳಕೆ, ಕಡಿಮೆ ನೀರಿನ ಬಳಕೆ, ಸಂಪನ್ಮೂಲಗಳ ಬಳಕೆ ತುಂಬಾ ಕಡಿಮೆ ಇದೆ. ಹೀಗಾಗಿ ಸಾವಯವ ಒಂದು ಪದ್ಧತಿಯಲ್ಲಿ ಮಾಡೋದ್ರಿಂದ ಒಂದು ಉತ್ಕೃಷ್ಟವಾದ ಇಳುವರಿಯನ್ನು ಪಡೆಯಲಿದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಈ ಒಂದು ಬೆಳೆಯಲ್ಲಿ. ಹೀಗಾಗಿ ರೈತರು ಅದನ್ನು ಮಾಡ್ಕೋಬಹುದು. ಅಂದ್ರೆ ಸಾವಯವ ಕೃಷಿ ಅಂದ್ರೆ ಈಗ ಮಣ್ಣಿನ ಪೋಷಕಾಂಶಗಳ ನಿರ್ವಹಣೆಗೆ ಏನೇನ್ ಸೇರಿಸಬೇಕಾಗತ್ತೆ ಮಣ್ಣಿಗೆ? ತಮ್ಮ ಒಂದು ಅನುಕೂಲಕ್ಕೆ ತಕ್ಕಂಗೆ. ಸಾಮಾನ್ಯವಾಗಿ ರೈತರು ಒಂದು ಹಸುಗಳನ್ನು ಇಟ್ಕೊಂಡಿರ್ತಾರೆ, ತಿಪ್ಪೆ ಗೊಬ್ಬರವನ್ನು ಬಳಕೆ ಮಾಡ್ಕೋಬಹುದು, ಇಲ್ಲ ಆ ಹಸುಗಳ ಜೊತೆಗೆ ಯಾರಾದ್ರೂ ಕೆಲವರು ಎರೆ ಗೊಬ್ಬರಗಳನ್ನು ಮಾಡ್ಕೊಳ್ತಿರ್ತಾರೆ, ಅದನ್ನು ಕೂಡ ಬಳಕೆ ಮಾಡ್ಕೋಬಹುದು. ಇನ್ನು ಕೆಲವರು ಏನ್ ಮಾಡ್ಕೊಂಡಿರ್ತಾರ, ಈ ಹಸಿರೆಲೆ ಸೊಪ್ಪನ್ನು ಬೆಳೆದು ಮಣ್ಣಿಗೆ ಸೇರಿಸುವಂತ ಒಂದು ಪದ್ಧತಿಯನ್ನು ಕೂಡ ಮಾಡ್ಕೊಂಡಿರ್ತಾರ. ಅಥವಾ ಹೆಸರು ಅಲಸಂದಿ ಬೆಳೀತಾರ, ಬೆಳೆದ ಮೇಲೆ ಕಾಯಿಗಳನ್ನು ಹರಿದ ಮೇಲೆ ಅದನ್ನ ಅಲ್ಲೇ ಮಣ್ಣಿಗೆ ಸೇರಿಸುವಂತ ಪದ್ಧತಿಯನ್ನು ಮಾಡ್ಕೊಳ್ಳೋದ್ರಿಂದ ಕೂಡ ನಾವು ಒಂದು ಮಣ್ಣಿನ ಫಲವತ್ತತೆ ಕಾಪಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇನ್ನು ಕೆಲವರು ಏನ್ ಮಾಡ್ತಾರ, ಈ ಹಿಂಡಿಗಳನ್ನು ತರ್ತಾರೆ, ಈ ಶೇಂಗಾ ಹಿಂಡಿ ಇರ್ಬೋದು, ಯಾವ್ದು ಹಿಂಡೆ ಸಿಕ್ಕರು ಕಡಿಮೆ ರೇಟ್ ನಲ್ಲಿ ಸಿಕ್ಕರು ತಂದು ಭೂಮಿಯ ಫಲವತ್ತತೆ ನಾವು ಕಾಪಾಡ್ಕೋಬಹುದು. ಇದರ ಜೊತೆಗೆ ನಾನು ಇಲ್ಲಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಸಕ್ಕರೆ ಕಾರ್ಖಾನೆಯಲ್ಲಿ ಸಿಗುವಂತ ಈ ಮಡ್ಡಿಯ ಗೊಬ್ಬರ ಏನಿದೆ ಅಲ್ಲ, ಅಗ್ದಿ ಕಡಿಮೆ ದರದಲ್ಲಿ ಒಂದು ಸರಬರಾಜು ಮಾಡ್ತಾ ಇದೆ. ನಮ್ಮ ಕಾಲೇಜಿಗೆ ಈ ಸರಿ ಒಂದು 500 ಟನ್ದಷ್ಟು ನಾವು ಖರೀದಿ ಮಾಡಿ, 100 ರೂಪಾಯಿ ಒಂದು ಟನ್ ತರಲಿಕ್ಕೆ ವೆಚ್ಚ ಜಾಸ್ತಿ, ಅಲ್ಲಿ ಕೊಡುವಂತ ಒಂದು ವ್ಯವಸ್ಥೆ ನೋಡಿದ್ರೆ 100 ರೂಪಾಯಿ ಒಂದು ಟನ್ನದಷ್ಟು ಪ್ರೆಸ್ ಮಾಡಿ ಅದನ್ನ ಒಂದು 4-5 ತಿಂಗಳು ನಾವು ಹಾಗೆ ಸಂಗ್ರಹ ಮಾಡಿಟ್ಕೊಂಡು ಭೂಮಿಗೆ ಬಳಕೆ ಮಾಡಿದ್ರೆ ಒಂದು ಉತ್ಕೃಷ್ಟವಾದಂತ ನಾವು ಬೆಳೆಯನ್ನು ತೆಗಿಲಿಕ್ಕೆ ಸಾಧ್ಯತೆ ಇದೆ. ಈಗಾಗಲೇ ನಾವು ಈ ಒಂದು ಗೊಬ್ಬರಗಳನ್ನು ಬಳಕೆ ಮಾಡಿ ಚಿಯಾ ಬೆಳೆಯನ್ನ ನಮ್ಮ ಒಂದು ಫಾರ್ಮ್ ನಲ್ಲಿ ಮಾಡಿದ್ದೇವೆ. ಎಷ್ಟಿದೆ ಅಂತಂದ್ರೆ ನಮ್ಮ ಎತ್ತರ ಎದೆ ಎತ್ತರದ ಮಟ್ಟಕ್ಕೆ ಬರುವಂತ ಒಂದು ಬೆಳೆಯನ್ನ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಮಾಡಿದಂತ ಏನು ಅಂದ್ರೆ ಉಪಚಾರ, ಸಾಕಷ್ಟು ನಾವು ಪ್ರೆಸ್ ಮಡ್ಡನ್ನ ಬಳಕೆ ಮಾಡಿದೀವಿ ಆ ಒಂದು ಪ್ಲಾಟ್ ಗಳಿಗೆ, ಜೊತೆಗೆ ಕಡಿಮೆ ಪ್ರಮಾಣದಲ್ಲಿ ಏನಂತಂದ್ರೆ ರಸಗೊಬ್ಬರಗಳ ಬಳಕೆ. ಹೀಗಾಗಿ ರೈತರಿಗೆ ಸಾವಯವ ಮಟ್ಟದಲ್ಲಿ ಮಾಡ್ಕೊಳ್ಳಿಕ್ಕೆ ತುಂಬಾ ಅವಕಾಶಗಳಿದೆ. ಕೀಟ ರೋಗಗಳ ಬಾಧೆ ಇಲ್ಲವೇ ಇಲ್ಲ ಅಂತೀರಾ? ಸುಳಿ ನೊಣ ಅನ್ನುವಂತದ್ದೊಂದು ಬರುತ್ತೆ ಅಂತ ಹೇಳ್ತಾರೆ, ಸ್ಟೆಮ್ ಬೋರರ್ ಒಂದು ಹೇಳ್ತಾರೆ, ಕಾಂಡ ಕೊರಕ ಹುಳು. ಆದ್ರೆ ಕಡಿಮೆ, ನನ್ನ ಒಂದು ಇದನ್ನ ನೋಡೋದಾದ್ರೆ ತುಂಬಾನೇ ಕಡಿಮೆ. ಅಲ್ಲೊಂದ್ ಇಲ್ಲೊಂದ್ ಕಂಡ್ರು ಕೂಡ ರೈತರು ಅದ್ರ ಬಗ್ಗೆ ಚಿಂತನೆ ಮಾಡೋ ಅವಶ್ಯಕತೆ ಇಲ್ಲ. ರೋಗ ಅಂತೂ ಈ ಒಂದು ಬೆಳೆಯಲ್ಲಿ ನಾವು ನೋಡ್ಲೇ ಇಲ್ಲ. ಅಂದ್ರೆ ಸಿರಿಧಾನ್ಯಗಳ ಬೇಸಾಯ ಬಯಲುಸೀಮೆ ಪ್ರದೇಶದ ರೈತರಿಗೆ ಹೆಚ್ಚು ಸುಸ್ಥಿರವಾದ್ದು ಅಂತ ಹೇಳಲಾಗುತ್ತೆ. ಖಂಡಿತ ಹೌದು. ಅಂದ್ರೆ ನೀರಾವರಿ ಇದ್ರೂ ಕೂಡ ಇದನ್ನ ಬೆಳ್ಕೋಬಹುದಾ? ಅಥವಾ ನೀರಾವರಿಯಲ್ಲಿ ಮಾಡುವಂತ ಬೆಳೆಗಳೇ ಸಾಕಷ್ಟಿದೆ. ಓಕೆ, ಅಲ್ಲ ನನಗೆ ಇಷ್ಟ ಆಯ್ತಪ್ಪ ಬೆಳಿಬೇಕು ಅಂತ ಅಂದ್ರೆ ಮಾಡಬಹುದು, ಬೆಳಿಬಹುದು. ಅಷ್ಟು ನೀರು ಇದಕ್ಕೆ ಬೇಕಾಗಿಲ್ಲ. ನಾವು ಏನು ಅಂತಂದ್ರೆ ವೈಜ್ಞಾನಿಕವಾಗಿ ಇದಕ್ಕೆ ಎಷ್ಟು ಬೇಕು ಅನ್ನೋದು ಕೂಡ ನಿರ್ಧಾರ, 30-40 ಸೆಂಟಿಮೀಟರ್ ನೀರು ಬೇಕು ಇದಕ್ಕೆ. ನಾನು ಭತ್ತ ಕೇಳಿದೆ, 130 ಸೆಂಟಿಮೀಟರ್ ನೀರು ಬೇಕು. ಅಂದ್ರೆ ನೀವು ಭತ್ತವನ್ನ 1 ಎಕರೆ ಮಾಡೋದನ್ನ ಇದನ್ನ 5 ಎಕರೆ ಪ್ರದೇಶದಲ್ಲಿ ಈ ಬೆಳೆಗಳನ್ನ ನೀವು ಮಾಡ್ಕೋಬಹುದು ಅಲ್ವಾ? ಅಷ್ಟೊಂದು ಏನು ಅಂತಂದ್ರೆ ಅವಕಾಶಗಳು ಈ ಬೆಳೆಯಲ್ಲಿ ಇದೆ. ಗಟ್ಟಿ ಬೆಳೆ, ಪೋಷಕಾಂಶಗಳು ಜಾಸ್ತಿ, ಒಳ್ಳೆ ಮಾರುಕಟ್ಟೆ ಇದೆ, ಖರ್ಚಿಲ್ಲ, ಒಳ್ಳೆ ಗುಣಮಟ್ಟದ ಬಿತ್ತನೆ ತಂದು ಬಿತ್ತಿದ್ರೆ ಕಟಾವು ಮಾಡೋದಕ್ಕೆ ಹೋಗ್ಬಹುದು ಅಂತ ಉತ್ತಮವಾದ ಬೆಳೆ. ಈಗ ವಿಶ್ವವಿದ್ಯಾನಿಲಯ ಸಂಶೋಧನೆ ಮಾಡಿ ಒಳ್ಳೊಳ್ಳೆ ತಳಿ ಕೂಡ ಮಾಡಿದೆ ಅಂತ ಹೇಳ್ತೀರಿ. ನಿಮ್ಮ ಕೃಷಿ ಕಾಲೇಜಿನಲ್ಲಿ ಇದರ ಪ್ರಯೋಗಗಳನ್ನು ಕೂಡ ಸಾಕಷ್ಟು ತಾವು ಮಾಡ್ತಾ ಇರ್ತೀರಿ. ತಿಳಿದು ಸಿರಿಧಾನ್ಯಗಳನ್ನು ಬೆಳೆಯೋದು ಒಳ್ಳೆಯದು. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಡಾಕ್ಟರ್ ಭೈರಪ್ಪನವರೇ? ನನ್ನ ಮೊಬೈಲ್ ಸಂಖ್ಯೆ ಎಲ್ಲಾ ರೈತ ಬಂದರು ಬರ್ಕೊಳ್ಳಿ, 8-7-6-2-2-2-1-8-6-0. ಇನ್ನೊಮ್ಮೆ ಹೇಳ್ತೇನೆ, 8-7-6-2-2-2-1-8-6-0. ಇನ್ನೂ ಒಮ್ಮೆ ಹೇಳ್ತೇನೆ ರೈತರು, ತಾವು ಬರ್ಕೊಳ್ಳಿ, 8-7-6-2-2-2-1-8-6-0. ಒಳ್ಳೆಯದು ಡಾಕ್ಟರ್ ಭೈರಪ್ಪನವರ, ಇದುವರೆಗೂ ಸಿರಿಧಾನ್ಯಗಳ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿ ನೀಡಿದ್ರಿ, ವಂದನೆಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಿರಿಧಾನ್ಯಗಳ ಬೇಸಾಯ ಈ ಕುರಿತು ಹಾಸನ ತಾಲೂಕು ಕಾರ್ಯಕೆರೆಯ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಟಿ ಭೈರಪ್ಪನವರ್ ಅವರೊಂದಿಗಿನ ಮಾತುಕತೆ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಶುಂಠಿಯ ಪ್ರಮುಖ ರೋಗಗಳ ನಿರ್ವಹಣೆ ಈ ಕುರಿತು ಹಾಸನ ತಾಲೂಕು ಕಾರ್ಯಕೆರೆಯ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ ಉಮಾಶಂಕರ ಕುಮಾರ್ ಅವರೊಂದಿಗಿನ ಮಾತುಕತೆಯನ್ನ ಪ್ರಸಾರ ಮಾಡುತ್ತೇವೆ. ಇದು ಇಂದಿನ ಕೃಷಿವಾಣಿ.